ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಆಲಿಸಿ ಆಸ್ವಾದಿಸಬಹುದು. ಸಾವಿರಾರು ರೇಡಿಯೋಗಳನ್ನು ಈಚಿನ ದಿನಗಳಲ್ಲಿ ಕೇಳುಗರು ಪಡೆದಿದ್ದಾರೆ. ಯೂಟ್ಯೂಬ್ ಕೇಳುಗರ ಸಂಖ್ಯೆ 13,000 ಮೀರಿದೆ. ಹಾಸನ ಆಕಾಶವಾಣಿಯ ಪ್ರಸಾರವನ್ನು ಬಯಸಿ ಬರುತ್ತಿರುವವರ ಸಂಖ್ಯೆ ಅಧಿಕಗೊಂಡಿದೆ. ದಿನವೂ ನಿಮಗಿಷ್ಟವಾಗುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಲ್ಲಿ ನಾವು ಸಾಗಿದ್ದೇವೆ. ಕೇಳುಗರೆ, ಈಗ ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 28.7 ಡಿಗ್ರಿ, ಕನಿಷ್ಠ 18.8 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು, ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡಾ 97% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಜಿಲ್ಲೆಯಲ್ಲಿ ಭಾಗಶಃ ಮೋಡ ಮುಸುಕಿದ ವಾತಾವರಣವಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿಯನ್ನ ಕೇಳಿದಿರಿ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಸನ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಸನ ಇವರ ಪ್ರಕಟಣೆ ಇದು. 2025-26 ಸಾಲಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ನಡೆಸುತ್ತಿರುವ ಜಿಲ್ಲಾ ಕ್ರೀಡಾ ವಸತಿ ನಿಲಯ ಹಾಗೂ ರಾಜ್ಯದ ಇತರ ಕ್ರೀಡಾ ಶಾಲೆ ವಸತಿ ನಿಲಯಕ್ಕೆ ಅರ್ಹ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಬೇಕಾಗಿದ್ದು, ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಹಾಕಿ, ವಾಲಿಬಾಲ್, ಬಾಸ್ಕೆಟ್ಬಾಲ್ ಈ ಆಟಗಳಲ್ಲಿ ಆಯ್ಕೆ ನಡೆಸಲು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯನ್ನು ರಚಿಸಲಾಗಿದೆ. ಜಿಲ್ಲಾ ಕ್ರೀಡಾ ವಸತಿ ನಿಲಯದ ಆಯ್ಕೆ ಸಮಿತಿ ವಿವರ ಹೀಗಿದೆ. ಆಲೂರು ಮತ್ತು ಸಕಲೇಶಪುರ, ದಿನಾಂಕ 16/1/2025 10:00 ತಾಲೂಕು ಕ್ರೀಡಾಂಗಣ ಆಲೂರು, ತಾಲೂಕು ಕ್ರೀಡಾಂಗಣ ಸಕಲೇಶಪುರ. ಹೊಳೆನರಸೀಪುರ ಮತ್ತು ಅರಕಲಗೂಡು, ದಿನಾಂಕ 17/1/2025 10:00 ತಾಲೂಕು ಕ್ರೀಡಾಂಗಣ ಹೊಳೆನರಸೀಪುರ, ತಾಲೂಕು ಕ್ರೀಡಾಂಗಣ ಅರಕಲಗೂಡು. ಬೇಲೂರು ಮತ್ತು ಅರಸೀಕೆರೆ, ದಿನಾಂಕ 18/1/2025 10:00 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣ ಬೇಲೂರು, ತಾಲೂಕು ಕ್ರೀಡಾಂಗಣ ಅರಸೀಕೆರೆ. ದಿಡಗ ಮತ್ತು ಚನ್ನರಾಯಪಟ್ಟಣ, ದಿನಾಂಕ 20/1/2025 10:00 ಚನ್ನರಾಯಪಟ್ಟಣ ತಾಲೂಕು ಸರ್ಕಾರಿ ಪ್ರೌಢಶಾಲಾ ಮೈದಾನ ದಿಡಗ, ತಾಲೂಕು ಕ್ರೀಡಾಂಗಣ ಚನ್ನರಾಯಪಟ್ಟಣ. ಶಾಂತಿಗ್ರಾಮ ಮತ್ತು ಹಾಸನ, ದಿನಾಂಕ 21/1/2025 10:00 ಸರ್ಕಾರಿ ಪ್ರೌಢಶಾಲಾ ಮೈದಾನ ಶಾಂತಿಗ್ರಾಮ ಹಾಗೂ ಹಾಸನದಲ್ಲಿ ಜಿಲ್ಲಾ ಕ್ರೀಡಾಂಗಣ. ಆಸಕ್ತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ದಿನಾಂಕ 22/1/2025 10:00 ಜಿಲ್ಲಾ ಕ್ರೀಡಾಂಗಣ ಹಾಸನ. ಜಿಲ್ಲಾ ಹಂತದ ಆಯ್ಕೆ ಪ್ರಕ್ರಿಯೆಗೆ ಹಾಗೂ ವಿವಿಧ ತಾಲೂಕುಗಳಲ್ಲಿ ನಿಗದಿತ ದಿನಾಂಕಗಳಂದು ಶಿಬಿರಕ್ಕೆ ಹಾಜರಾಗದ ವಿದ್ಯಾರ್ಥಿಗಳಿಗೆ ಅಂತಿಮ ಅವಕಾಶ ನೀಡಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಬೆಳಿಗ್ಗೆ 5:55 ರಾತ್ರಿ 11:05 ಇರಲಿದೆ ಆಕಾಶವಾಣಿಯ ನಿರಂತರ ಪ್ರಸಾರ. ಸುದ್ದಿ, ಮಾಹಿತಿ, ಮನರಂಜನೆ, ಮಾರ್ಗದರ್ಶನದ ಕಾರ್ಯಕ್ರಮಗಳು ನಿತ್ಯವೂ ಮೂಡಿಬರುತ್ತಿವೆ. ಕೃಷಿ, ಆರೋಗ್ಯ, ಪರಿಸರ, ಕ್ರೀಡೆ, ಉದ್ಯೋಗಾವಕಾಶ, ಜ್ಞಾನಾರ್ಜನೆ, ಕಾನೂನು ಇತ್ಯಾದಿಗಳು ಅಲ್ಲದೆ ಹಿರಿಯರ ಅನುಭವಗಳು, ಮಕ್ಕಳ ಮೆದು ಮಾತುಗಳು, ಕೇಳುಗರೊಂದಿಗೆ ಸಂವಾದದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಯುವವಾಣಿ, ಮಹಿಳಾವಾಣಿ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಪರಿಚಯ, ಜ್ಞಾನಾರ್ಜನೆಯ ಜ್ಞಾನದೀವಿಗೆ, ಒಗಟು ಜಿಗುಟು, ಗಾದೆ ಗಮ್ಮತ್ತು, ಸಲಾಂ ಸೈನಿಕ, ಜನತರಂಗ, ಜೀವನ ಧ್ವನಿ, ದೇಗುಲ ದರ್ಶನ, ಕೇಳ್ರಿ ಸಾಕು ಎರಡೇ ನಿಮಿಷ, ಜನಪದ ಐಸಿರಿ, ಕೃಷಿಸಿರಿ, ಮೆದುಳಿಗೆ ಕಸರತ್ತು, ಹಳ್ಳಿ ಧ್ವನಿ, ಕೃಷಿ ತರಂಗ, ರೈತರಿಗೆ ಸಲಹೆ, ಹೈನು ಹೊನ್ನು, ಭಾವಸಿರಿ, ಗೀತಗಾನ, ಶಾಯಿ ಸಿರಿ, ಕಾಯಕ ಕಲ್ಯಾಣ, ಮಾರ್ಗದರ್ಶಿ, ಜ್ಞಾನ ಸಿರಿ, ನೆನಪು ನಿನಾದ, ಫುಲ್ವಾರಿ, ಪರಿಸರ ಸಂರಕ್ಷಣೆಯ ನಮ್ಮೆಲ್ಲರ ಹೊಣೆ, ಹಾಸನ ಶಾಸನ, ಸೊಬಗಿನ ಶಾಲೆ, ರಾಷ್ಟ್ರ ನಮನ, ಜೀವಜಲ, ವಚನ ಸೌರಭ, ಜನಪದ ಜಗತ್ತು, ಚಿಣ್ಣರ ಲೋಕ, ಗಾಂಧಿ ಸ್ಮೃತಿ, ಪಾರಿಜಾತ, ಆಕಾಶದೀಪ, ಹೀಗೆ 10-20 ಸರಣಿ ರೂಪದ ಕಾರ್ಯಕ್ರಮಗಳು ಮೂಡಿ